ಅನ್ನದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಸಿದ್ದಾಪುರ ತಾಲೂಕು ಕಲ್ಕೈ ದೊಡ್ಡಮನೆಯ ಹೈನುಗಾರಿಕೆ ಸಂಘದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಸಾಧನಾ ರಾಜೇಶ್ ಭಟ್. ಈಗ ನಮ್ಮ ಜೊತೆಯಲ್ಲಿ ಸಾಧನಾ ರಾಜೇಶ್ ಭಟ್ ಅವರಿದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಕಲ್ಕಾಯಿ ದೊಡ್ಡಮನೆ ಹತ್ತಿರ ಬರುತ್ತೆ ಆ ಗ್ರಾಮದವರು. ಬಿ ಎ ಆಗಿದೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾರೆ. ಆದರೆ ಈಗ ಸಿದ್ದಾಪುರದಲ್ಲಿ ಇರೋದ್ರಿಂದ ಅವರು ಆದಾಯಕ್ಕಾಗಿ ಏನಾದರೂ ಒಂದು ಮಾಡಬೇಕು, ನಾವು ಹಿಂಗೆ ಕುಂತ್ರೆ ಆಗಲ್ಲ ಅಂತೇಳಿಂದು ಹೈನುಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೈನುಗಾರಿಕೆ ಮಾಡ್ತಾ ಅವರು ಒಂದು ಮಹಿಳಾ ಸಂಘವನ್ನು ಕಟ್ಟಿ ಹೈನುಗಾರಿಕೆ ಸಂಘದಲ್ಲಿ ಅಧ್ಯಕ್ಷರು ಕೂಡ ಅವರು, ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ಹೀಗೆ ಹಲವಾರು ರೀತಿಯಿಂದ ಜೀವನವನ್ನು ಪ್ರಯೋಗಕ್ಕೂ ಒಡ್ಡುವುದಿದೆಯಲ್ಲ, ಅದು ಬಹಳ ದೊಡ್ಡದು. ಇದರ ಜೊತೆಗೆ ಅವರು ಹೈನುಗಾರಿಕೆಯನ್ನು ಲಾಭದಾಯಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸಾಧನ ಅಂದರೆ ಸಾಧನೆ, ಅವರ ಹೆಸರು ಸಾಧನ, ಹಾಗಾಗಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನೊಳಗೆ ಏನು ಹೇಳ್ತಾರೆ ಸಾಧನ ಅವ್ರು ಕೇಳೋಣ. ನಮಸ್ತೆ ಸಾಧನ ಅವರು. ನಮಸ್ತೆ. ಸಾಧನ ಅಂತ ಹೆಸರಿಟ್ಟಿದ್ದಕ್ಕೆ ಸಾಧನೆ ಮಾಡ್ತಾ ಇದ್ದಾರೆ ಹೇಗೆ? ಅದು ಹೆಸರು ಮೊದಲಿಂದ ಇರೋದಲ್ಲ, ನಾನೀಗ ಅದಕ್ಕೆ ಉತ್ತಮವಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಆ ಹೆಸರಿಗೆ ಏನಾದರೂ ಒಂದು ಆಗಲಿ ಅಂತ ಮಾಡ್ತಾ. ಓದಿದ್ದು ಬೇರೆ, ಬದುಕನ್ನು ಆಯ್ಕೆ ಮಾಡಿಕೊಂಡಿದ್ದು ಬೇರೆ. ಹೌದು, ನಾನು ಓದಿರೋದು ಫ್ಯಾಷನ್ ಟೆಕ್ನಾಲಜಿ ಮತ್ತು ಬಿ ಎ ಮುಗಿಸಿದ್ದೀನಿ. ನಾನು ಹಳ್ಳಿಯಲ್ಲಿ ಮದುವೆ ಆಗಿ ಬಂದಾಗ ನನಗೆ ಪೇಟೆ ಜೀವನ ಬೇಡ ಅಂತಲೇ ಹಳ್ಳಿಯಲ್ಲಿ ಮದುವೆ ಆಗಿ ಬಂದಿರೋದು. ಅಲ್ಲಿ ಉಸಿರು ಕಟ್ಟಿಸೋ ಬದುಕು ನನಗೆ ಬೇಡ ಅನಿಸಿತ್ತು. ಮೊದಲಿಂದ ಬಂದಿರೋದು ರೈತ ಕುಟುಂಬದಿಂದ, ನನಗೆ ಈಗ ರೈತ ಕುಟುಂಬನೇ ಬೇಕು ಅಂತ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದೆ ಹಳ್ಳಿಗೆ. ರೈತ ಕುಟುಂಬ ಆಯ್ಕೆ ಮಾಡಿಕೊಂಡು ಬಂದ ನಂತರ ಒಳ್ಳೇದಾಯ್ತು ಅನಿಸುತ್ತ? ಹೌದು, ತುಂಬ ಒಳ್ಳೇದಾಗಿದೆ. ನಾವು ಪೇಟೆ ಅಂತ ಹುಚ್ಚು ಕನಸಲ್ಲಿರ್ತೀವಿ, ಅದು ಬಿಟ್ಟು ಇಲ್ಲಿ ನಾವು ಬದುಕೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಹಂಗಾದ್ರೆ ಏನು ಭ್ರಮೆ, ಅದು ಏನು ವಾಸ್ತವ? ಅಲ್ಲಿ ಪೇಟೆಯಲ್ಲಿ ದುಡ್ಡು ಕೊಟ್ಟು ಎಲ್ಲ ತಗೊಂಡಿರ್ತೀವಿ, ನಾವು ಇಲ್ಲಿ ನಾವು ಸ್ವಂತ ದುಡ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ ಖುಷಿ ಇದೆ ನನಗೆ. ಬಂದಾಗ ನಿಮ್ಮ ತೋಟ ಗದ್ದೆ ಇವೆಲ್ಲ ತವರ ಮನೆಯಲ್ಲಿ ಮಾಡಿದಂಥ ಒಂದು ಅನುಭವ ಇತ್ತು, ಮಾಡಿದ್ರಿ, ಇಲ್ಲಿ ಬಂದ ತಕ್ಷಣ ನನಗೇನು ಹೊಸದಲ್ಲ ಅಂತ ಅಂದ್ಕೊಂಡ್ರಿ? ಹೌದು, ನಾನು ಅಲ್ಲಿ ತವರ ಮನೆಯಲ್ಲೂ ಕೂಡ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಇಲ್ಲಿ ಬಂದಾಗ ಮನೆಯವರು ಅಂದರೆ ವಕೀಲರು ಇರೋದ್ರಿಂದ ಅವರು ಪೇಟೆಗೆ ಹೋಗಿರ್ತಾರೆ, ನಾವು ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಯಾರದ್ದೋ ಮನೆ ಸುದ್ದಿ ಹೇಳ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ನಾವು ಒಂದು ಸ್ವಲ್ಪ ಅವರಿಗೂ ಹೆಲ್ಪ್ ಆಗೋ ಥರ ಆರ್ಥಿಕವಾಗಿ ಇದು ಮಾಡೋದ್ರಿಂದ ಯೋಚನೆ ಮಾಡಿದೆ. ಮನೇಲಿ ಅದನ್ನ ಕೇಳಿದೆ, ಅಂದರೆ ಕೇಳಿದಾಗ ಮನೆಯವ್ರ ಸಪೋರ್ಟ್, ಅತ್ತೆ ಮಾವನ ಸಪೋರ್ಟು, ಮನೆಯವ್ರ ಸಪೋರ್ಟ್ ಎಲ್ಲ ಚೆನ್ನಾಗೇ ಸಿಕ್ತು, ಮಾಡು ಇಲ್ಲ ಹೈನುಗಾರಿಕೆ ಮಾಡೋದಾದ್ರೂ ಮಾಡು ಅಂತ ಹೇಳಿದರು. ಹೈನುಗಾರಿಕೆನೇ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನು ಅಂದರೆ ನಮ್ಮದು ತೋಟ ಗದ್ದೆ ಎಲ್ಲ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಇದು ಹೈನುಗಾರಿಕೆಯನ್ನು ಮಾಡ್ಬೋದು ಅಂತ ಅನ್ನಿಸ್ತು. ನಾನು ಕಲ್ತಿರೋದು ಫ್ಯಾಷನ್ ಡಿಸೈನಿಂಗ್ ಆದರೂ ಕೂಡ ಇದು ಈ ಸಿದ್ದಾಪುರದಂಥ ಸಣ್ಣ ಸಿಟಿಯಲ್ಲಿ ಅದು ಕಷ್ಟ, ಬಂದು ಪೇಟೆಗೆ ಬಂದು ಮಾಡೋದು ಕಷ್ಟ ಅಂತ ಅನ್ನಿಸ್ತು. ಹಾಗಾಗಿ ಹೈನುಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡಾಗ ಅದರ ಅನುಭವ ಕೂಡ ನಿಮ್ಗೆ ಮುಂಚೆನೇ ಇತ್ತು. ಒಂದು ಪ್ರಾರಂಭ ಮಾಡಬೇಕಾಗಿತ್ತು ಅಂದರೆ ಅದಕ್ಕೊಂದು ತಯಾರಿ ಕೂಡ ಬೇಕಾಗುತ್ತೆ. ಅದಕ್ಕೆ ಒಂದು ಮನೆ ಕಟ್ಟಬೇಕು, ಇಂಥ ತಳಿಯನ್ನೇ ತರಬೇಕು, ಮತ್ತು ಅದನ್ನು ಜೋಪಾನ ಮಾಡಬೇಕು, ಭಾಳ ಕಾಳಜಿಯಿಂದ ನೋಡ್ಕೋಬೇಕು, ಹೆಚ್ಚು ಹಾಲು ಕೊಡುವಂಥ ಯಾವುದೇ ತಳಿಯಾದರೂ ಕೂಡ ಅವು ಬೇಗ ರೋಗಕ್ಕೆ ತುತ್ತಾಗ್ತವೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮಾಡಿದ್ದು. ಹೌದು, ನಾವು ಅಂದರೆ ಮೊದಲಾಗಿ ಒಂದು ಆಕಳನ್ನು ತಂದ್ವಿ, ಅದನ್ನು ನಮ್ಮ ಏರಿಯಾಕ್ಕೆ ಹೊಂದಿಕೆ ಆಗೋ ಥರ ನಾವು ಸಾಕಿ ಅದು ಹೆಣ್ಣು ಕರು ಹಾಕ್ತು. ಆ ಕರನ್ನೇ ಬೆಳೆಸಿ ನಾವು ಜಾಸ್ತಿ ಮಾಡ್ತಾ ಹೋದ್ವಿ. ಹೈನುಗಾರಿಕೆಯಲ್ಲಿ ಒಂದೇ ಸರಿ ಆಕಳು ಖರೀದಿ ಮಾಡಿ 4-5 ಆಕಳು ಖರೀದಿ ಮಾಡಿ ಮಾಡ್ತೀವಿ ಅಂದರೆ ಅದು ಲಾಭ ಆಗಲ್ಲ. ನಾವು ಕರುವನ್ನು ಯಾವಾಗ ಬೆಳೆಸ್ಕೊಂಡು ಮಾಡ್ತೀವೋ ಅದು ಲಾಭದಾಯಕವಾಗಿ ತಗೋಬಹುದು. ನಾವು ಎಲ್ಲಿಂದ ತೊಗೊಂಬಂದ್ರಿ, ಎಷ್ಟು ಕೊಟ್ರಿ, ಯಾಕೆ ಅದೇ ತಳಿನೇ ತೊಗೊಂಬಂದ್ರಿ? ಇಲ್ಲ, ನಾವು ಒಂದು ಆಕಳು ತಂದಾಗ ನಾವು ಇಲ್ಲೇ ಹತ್ರ ಬಾನ್ಕೊಳಿಯಿಂದ ತಗೊಂಡು ಬಂದ್ವಿ. ಅದು ಆಕಳು ನೋಡಿದಾಗ ನಮ್ಮ ಮನೆಯವರು ಎಲ್ಲರೂ ನಕ್ಕಿದ್ರು, ಆ ಆಕಳು ಯಾಕೆ ತಗೊಳ್ತೀಯ ಅದು ಚೆನ್ನಾಗಿಲ್ಲ ಅಂತ. ನಾನು ಅದು ನರ್ವ್ಸು ಲೆಂತು ಎಲ್ಲ ನೋಡಿ ತಗೊಂಡಿರೋದು. ಅದು ಅವಾಗ ನಾವು ಕೊಟ್ಟಿರೋದು 15,000 ಕೊಟ್ಟಿದ್ವಿ. ಅದು ನಮ್ಮನೆಗೆ ಬಂದು 4 ಹೆಣ್ಣು ಕರುನ ಹಾಕ್ತು, ಇಯರ್ಲಿ ಇಯರ್ಲಿ ಬೈ 4 ಹೆಣ್ಣು ಕರು ಹಾಕ್ತು. ಅದೆಲ್ಲದು ದೊಡ್ಡ ದೊಡ್ಡ ಆಕಳಾಗಿ ನಾವು ಮಾಡ್ಕೊಂಡಿದ್ದೀವಿ ಈಗ. ಅಂದ್ರೆ ಆಯ್ಕೆ ಮಾಡ್ಕೊಳ್ಳುವಾಗ ನಿಮ್ಗೆ ಎಂಥದ್ದು ಮಾಡ್ಕೋಬೇಕು ಗೊತ್ತಿತ್ತ? ಗೊತ್ತಿತ್ತು. ಆಕಳ ಸೈಜ್ ದೊಡ್ಡದಾಗಿರ್ಬೇಕು, ಅದರ ನರ್ವ್ಸು ಮತ್ತೆ ಕೆಚ್ಚಲು ದೊಡ್ಡದಾಗಿರ್ಬೇಕು, ಅದು ಸಾಕಾಣಿಕೆ ಚೆನ್ನಾಗಿರ್ಬೇಕು, ಸಣ್ಣ ಏಜಿನ ಆಕಳಾಗಿರ್ಬೇಕು, ಮತ್ತೆ ಅದ್ರ ತೊಟ್ಟು ಸಮನಾಗಿರ್ಬೇಕು, ಒಂದ್ ದೊಡ್ಡದು ಒಂದ್ ಸಣ್ಣದ ಇರಬಾರ್ದು, ಇಂಥವೆಲ್ಲ ಹೇಳ್ತಾರೆ. ಹಾ ಹೌದು, ಅದೆಲ್ಲ ಇದೆ. ಕಣ್ಣು ಹೊಳಪಾಗಿರ್ಬೇಕು, ಕೋಳಾಗಿರ್ಬೇಕು, ಅದೆಲ್ಲ ಇದೆ. ಅದನ್ನ ನೋಡಿ ತಗೊಂಡಿದೀವಿ. ಆ ಅನುಭವ ಎಲ್ಲಿ, ತಂದೆಯಿಂದ ಬಂದಿದ್ದ? ಹೌದು, ತಾಯಿಯಿಂದ ಬಂದಿರೋದು. ತಾಯಿಯಲ್ಲಿ ತುಂಬಾ ಚೆನ್ನಾಗಿ ದನ ಎಲ್ಲ ಸಾಕ್ತಾ ಇದ್ರು, ಅಲ್ಲಿ ನೋಡಿ ನೋಡಿ ಕಲ್ತಿದ್ದೆ ನಾನು ಮೊದಲು. ತಾಯಿ ಮತ್ತೆ ಹೇಳ್ಕೊಟ್ಟಿದ್ದೆ ಕರು ತೆಗಿಯೋದು ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಕರು ಹಾಕೋ ಟೈಮಿಗೆ ಅದಕ್ಕೆ ಕಷ್ಟ ಆದಾಗ ತೆಗಿಯೋದು, ಕರು ಸಿಕ್ಕದಾಗ ತೆಗಿಯೋದೆಲ್ಲ ತಾಯಿಯವರಿಂದ ಕಲ್ತಿರೋದು ನಾನು. ಅದನ್ನೆಲ್ಲ ಡಾಕ್ಟರ್ ಕರ್ಸೋದು ಅಂದ್ರೆ ನಮ್ಮನೇಲಿ ದನ ಸ್ವಲ್ಪ ಇದು ಕಡಿಮೆ, ರೋಗ ಬರೋದು, ರೋಗ ಬರದೇ ಇರೋ ತರಾನೇ ನೋಡ್ಕೋತೀನಿ, ಡಾಕ್ಟರ್ ಕರ್ಸಲ್ಲ. ಜ್ವರ ಇದು ಬಂದ್ರೆ ಕರೆಸ್ತೀನಿ, ಕರಕ್ಕೆಲ್ಲ ಡಾಕ್ಟರ್ ಕರ್ಸಲ್ಲ. ಹಂಗೆ ಇವಕ್ಕೆ ಮೇಲೆ ಮೇಲೆ ಲಸಿಕೆ ಹಾಕ್ಸೋದು ಹಂಗೆಲ್ಲ ಇದೆ? ಎಲ್ಲ ಗೌರ್ಮೆಂಟ್ ಡಾಕ್ಟರ್ ಬಂದು ಎಲ್ಲ ಹಾಕಿಸ್ತಾರೆ, ಹಾಕಿ ಹೋಗ್ತಾರೆ. ನೀವು ಕರೆಸ್ತಿರೋ ಅಥವಾ ಅವರೇ ಬರ್ತಾರೆ? ಇಲ್ಲ, ಅವರು ಬಂದು ಹಾಕಿ ಹೋಗ್ತಾರೆ. ಅಂದರೆ ಅವರೇ ಬಂದು ಗೌರ್ಮೆಂಟ್ ಅವರು ಲೋಕಲ್ ಮಾಡುವಾಗ ಕೇಳಿ ಹಾಕ್ಕೊಂಡು ಹೋಗ್ತಾರೆ. ಒಂದು ಸಣ್ಣ ಪುಟ್ಟ ಇದೆ ಅಂದ್ರೆ ದೇಶಿ ಪದ್ಧತಿಯೊಳಗೆ ಚಿಕಿತ್ಸೆ ಕೊಡೋದಂಗೆ ಏನ್ರಿ? ನಮ್ಗೆ ಆಗುತ್ತೆ ಅಂತಾದ್ರೆ ಅದರ ದೇಸಿ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡ್ತೀವಿ. ಕೆಚ್ಚಲು ಬಾವು ಬಂದಾಗ ಅದಕ್ಕೆ ಅರಿಶಿನ ಮತ್ತು ಅಲೋವೆರಾ ಸೇರಿ ಕ್ರೀಮ್ ಮಾಡಿ ಹಚ್ಚೋದು, ಧೂಪ ಹಾಕೋದು, ಧೂಪ ಅಂತ ಬರುತ್ತಲ್ಲ ಅದ್ರ ಹಾಕೋದು ಮಾಡಿ ಕೆಚ್ಚಲು ಬಾವು ಕಡಿಮೆ ಮಾಡ್ತೀವಿ. ಮತ್ತು ಅವ್ರಿಗೆ ಅಜೀರ್ಣ ಆದಾಗ ಶುಂಠಿ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಕಡಿಮೆ ಮಾಡ್ತೀವಿ. ಕೆಚ್ಚಲು ಬಾವು ಹೆಚ್ಚಾಗಿ ಕರುಗಳನ್ನು ಬಿಟ್ಟು ಹಾಲು ಕುಡಿಸ್ತಾರಲ್ಲ, ಅವಕ್ಕೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ತಡೆಗಟ್ಟಬೇಕಾಗಿತ್ತು ಅಂದರೆ ನಾವೇ ಹಿಂಡಿ ಅದು ಕುಡಿಸೋದು ಒಳ್ಳೆಯದು ಅಂತ. ಹೌದು, ನಾವೇ ಹಿಂಡಿ ಕುಡಿಸ್ತೀವಿ. ನಾವು ಕರುಗಳನ್ನು ಬಿಡಲ್ಲ ಕೆಚ್ಚಲಿಗೆ. ಅದು ಜಾಸ್ತಿ ಹಾಲಿದ್ದಾಗ ಬಿಟ್ಟರೆ ಕರು ಗುದ್ದೋದ್ರಿಂದ ಮತ್ತೆ ಕೆಚ್ಚಲು ಬಾವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಕರುವನ್ನು ಬಿಡಲ್ಲ ಕೆಚ್ಚಲಿಗೆ. ಬರ್ಬರ್ತಾ ರೂಢಿಯಾಗಿ ಬಿಡುತ್ತಾವಕಲ್ಲ? ಹಾಂ, ನಾವು ಹುಟ್ಟದಾಗಿಂದ ಕೊಡ್ತೀವಿ, ಕೈಯಲ್ಲೇ ಕೊಟ್ಟು ಕೊಡ್ತೀವಿ. ಅದು ಕೆಚ್ಚಲಿಗೆ ಯಾವಾಗೂ ಬಿಡಲ್ಲ. ಕೊಟ್ಟಿಗೆ ಸ್ವಚ್ಛವಾಗಿಡಬೇಕು, ಮೇಲೆ ಮೇಲೆ ಸಗಣಿ ಗಂಜಲ ಅವನ್ನ ತಾವಾಗಿ ಕೆಳಗೆ ಜಾರಿ ಹೋಗುವಾಗೆ ಅಥವಾ ಹರಿದು ಹೋಗುವಾಗೆ ಮಾಡಬೇಕು. ನಾವಂದ್ರೆ ಮ್ಯಾಟ್ ಹಾಕಿದ್ದೀವಿ ಎಲ್ಲ ಕಡೆ ಆಕಳಿಗೆ ಅನುಕೂಲ ಆಗಲಿ ಅಂತ. ಕೆಚ್ಚಲು ದೊಡ್ಡ ಇರೋದ್ರಿಂದ ಕಲ್ಲು ಹಾಸಿನ ಮೇಲೆ ಮಲಗಿದ್ರೆ ಅದು ಕೆಚ್ಚಲು ಪೆಟ್ಟಾಗುತ್ತೆ, ಕೆಚ್ಚಲು ಬಾವು ಸಮಸ್ಯೆ ಹೆಚ್ಚು ಅಂತ ರಬ್ಬರ್ ಮ್ಯಾಟ್ ಹಾಕಿದ್ದೀವಿ. ಪ್ರೆಷರ್ ವಾಷರಿಂದ 2 ಟೈಮ್ ವಾಶ್ ಮಾಡ್ತೀವಿ ಕೊಟ್ಟಿಗೆನ. ದಿನಾನು ವಾಶ್ ಮಾಡ್ತೀವಿ. ಮತ್ತೆ ಮೈ ತೊಳೆಯೋದು ಹಂಗೇನ ಮಾಡ್ಬೇಕ? ಮೈ ಪ್ರೆಷರ್ ವಾಷರಿಂದನೇ ತೊಳಿತೀವಿ, ಒಂದ್ಸರಿ ತೊಳಿತೀವಿ. ಹಾ, ದಿನ ಒಂದ್ಸರಿ ತೊಳಿತೀವಿ. ಮತ್ತೆ ಸೊಳ್ಳೆ ಉಣ್ಣೆ ಇಂತ ನೊಣಗಳ ಕಾಟ ಇವನು ಇದ್ದೇ ಇರುತ್ತೆ? ಇದೆ, ಉಣ್ಣೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಸೊಳ್ಳೆ ಕಾಟ ಇರುತ್ತೆ. ಸಂಜೆ ಟೈಮಲ್ಲಿ ಧೂಪ ಹಾಕೋದು, ಹೊಗೆ ಹಾಕೋದು ಮಾಡ್ತೀನಿ. ಹಾ, ಸಾಕಾಗುತ್ತೆ. ಸಂಜೆ ಒಂದು 6-7 ಗಂಟೆ ತನಕ ಹೊಗೆ ಇರಬೇಕು. ಹೊಗೆ ಹಾಕ್ತೀವಿ ಅಂದ್ರೆ ಕ್ಲೀನ್ ಇಟ್ಟಾಗ ನೋಡೋದು ಕಡಿಮೆ ಇರುತ್ತೆ. ಕ್ಲೀನ್ ಇರಬೇಕು, ಡ್ರೈ ಆಗಿರ್ಬೇಕು. ಪ್ರೆಷರ್ ವಾಷರಲ್ಲಿ ತೊಳೆದಾಗ ಡ್ರೈ ಆಗುತ್ತೆ, ತುಂಬ ಹೊತ್ತಿರಲ್ಲ ನೀರು, ಸ್ವಲ್ಪ ನೀರು ಸಾಕು, ಬೇಗ ಆರುತ್ತೆ. ಹೊರಗಡೆ ಅವ್ನು ಬಿಡಬೇಕು, ಸ್ವಲ್ಪ ಅಡ್ಡಾಡಬೇಕು, ಬಿಸಿಲಿಗೆ ಒಂದು ಸ್ವಲ್ಪ ಬೀಳಬೇಕು ಹಂಗನ್ಸುತ್ತ? ನಾವು ಬಿಡಲ್ಲ, ನಮಗೆ ಅಂದರೆ ಜಾಗ ಕಡಿಮೆ ಇದೆ ಅಲ್ಲಿ ಬಿಡೋಕ್ಕೆ. ನಮ್ಮ ದೊಡ್ಡ ದೊಡ್ಡದಾಗಿರೋದ್ರಿಂದ ಅವ್ರಿಗೆ ಹೋಗೋಕ್ಕೂ ಬರಲ್ಲ ಅಲ್ಲಿ, ಬಿಡಲ್ಲ. ನಾವು ಇದೆ 1 ಗಂಟೆ ಬಿಡಬೇಕು ಅಂತ ಹೇಳ್ತಾರೆ ಅವರು. ಅವುಗಳ ಕಾಳಜಿಯನ್ನು ವಹಿಸುವಂಥ ಸಂದರ್ಭದೊಳಗೆ ಎಲ್ಲನೂ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ವೈಜ್ಞಾನಿಕವಾಗಿ ನೀವು ಮಾಡ್ತಾ ಇದ್ದೀರಿ. ಹಾಲು ಹಿಂಡೋದು ಕೂಡ ಸ್ವಚ್ಛವಾದ ಹಾಲು ಹಿಂಡಬೇಕು, ಮತ್ತು ಅದನ್ನು ಸರಿಯಾಗಿ ವಿಲೇವರಿ ಮಾಡಬೇಕು, ಇದಕ್ಕೆಲ್ಲನೂ ನೀವು ಮಾಡ್ತಾ ಇದ್ದೀರಿ ಅಥವಾ ಮಷಿನ್ ಹಾಕ್ತಿರೋ? ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ, ಮಷಿನ್ ಹಾಕಿಲ್ಲ. ನಾನು ಕೈಯಲ್ಲಿ ಅದು ಸ್ವಚ್ಛವಾಗಿ ತೊಳ್ಕೊಂಡು ಕೆಚ್ಚಲನ್ನು ಒರೆಸಿ ನಾನೇ ಹಿಂಡ್ತೀನಿ ಕೈಯಲ್ಲಿ. ಅದು 18 ಲೀಟರ್ವರೆಗೆ ಬಂದರೂ ಕೂಡ ನಾನೇ ಹಿಂಡ್ತೀನಿ, ನಮ್ಮ ಮನೆಯವರು ಹಿಂಡ್ತಾರೆ. ಮಷಿನನ್ನು ನಾವು ಬಳಸಿಲ್ಲ ಇನ್ನು. ಮಷಿನ್ ಬಳಸೋದಕ್ಕೂ ನಾವೇ ಹಿಂಡೋದಕ್ಕೆ ಏನು ವ್ಯತ್ಯಾಸ ಇದೆಯಾ? ನಾನು ಮಷಿನ್ ಬಳಸಿಲ್ಲದೆ ಇರೋದ್ರಿಂದ ಗೊತ್ತಿಲ್ಲ ನನಗೆ, ಇಲ್ಲ ಗೊತ್ತಿಲ್ಲ. ಮತ್ತೆ ಅದರ ಜೊತೆ ಒಡನಾಟ ನಿಮ್ಗೆ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಮನೆಯವ್ರಿಗಿಂತ ನಿಮ್ಮದು ಒಡನಾಟ ಜಾಸ್ತಿ, ಹಾಗಾಗಿ ಒಂದು ಭಾವನಾತ್ಮಕ ಸಂಬಂಧ ಇರುತ್ತ? ಇದೆ, ಭಾವನಾತ್ಮಕ ಸಂಬಂಧ ಇದೆ. ಅದು ಅಂದರೆ ನಮ್ಮ ಕಾರ್ ಸೌಂಡ್ ಆದಾಗ ನಾನೆಲ್ಲರೂ ಹೊರಗಡೆ ಹೋಗ್ತೀನಿ ಅಂತಾದಾಗ ಅವೇ ಕೂಗುತ್ತೆ. ಮನೆಯವ್ರು ಕಾರ್ ತಗೊಂಡು ಹೋದ್ರೆ ಕೂಗಲ್ಲ, ನಾನು ಹೊರಟಿದ್ದೀನಿ ಅಂದ ತಕ್ಷಣ ಕೂಗುತ್ತೆ. ಅವು ಕಾರ್ನ ಯಾರಾದ್ರಂತ ಗುರುತಿಸ್ತವ? ಗುರುತಿಸ್ತವೆ. ಯಾವ ಕಡೆ ಡ್ರೈವಿಂಗ್ ಸೀಟಲ್ಲಿ ಇಳಿದ್ರೆ ಅವ್ರು ಇಳಿದ್ರೆ ಕೂಗಲ್ಲ, ನಾನು ಇಳಿದ್ರೆ ಕೂಗ್ತವೆ, ಅಲ್ಲಿಂದ ಕೂಗ್ತವೆ. ಮಾತಲ್ಲೇ ಕಂಡಿಡಿತವೆ. ರಾತ್ರಿ ನಾನೆಲ್ಲಾದರೂ ಮಾತಾಡಿದರೆ ಅವೇ ಕರೀತವೆ. ಏನು ಕರೆಯುವುದಂದ್ರೆ ಸುಮ್ಮನೆ ಪ್ರೀತಿಯಿಂದ ಬರಲಿ, ಮೈ ಸವರ್ಲಿ ಅನ್ನೋದು, ಅಥವಾ ಮೇವು ಹಾಕ್ಲಿ, ನೀರು ಕೊಡಿಸ್ಲಿ ಅಂತ? ಇಲ್ಲ ಇಲ್ಲ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಬಂದರೆ ಸಾಕು, ಮಲಗ್ತವೆ ಸುಮ್ಮನೆ. ಹೋಗಿ ಅವ್ರು ಮಾತಾಡಿಸಿ ಬರೋದು. ನಾವಂದರೆ ಎರಡೇ ಟೈಮ್ ಮೇವು ಹಾಕ್ತೀವಿ, ಬೆಳಗ್ಗೆ ಮತ್ತು ಸಂಜೆ, ಮಧ್ಯ ಹಾಕೋದಿಲ್ಲ. ಅದರಿಂದ ಜಾಸ್ತಿ ಆದಾಯ ಇದು ಕೂಡ ಬರುತ್ತೆ, ಇಳುವರಿ ಕೂಡ ಬರುತ್ತೆ. ಮನೆ ಕೊಟ್ಟಿಗೆ ಬಾಜು ಬಾಜು. ಹೌದು. ಅಷ್ಟೆಲ್ಲ ಹಾಲನ್ನು ನೀವು ಎಲ್ಲಿ ಕೊಡ್ತೀರಿ, ಯಾಕೆ ಒಂದು ಸಂಘನೂ ಕಟ್ಟೀರಿ, ಎಲ್ಲನೂ ಅದ್ರ ಸ್ವಲ್ಪ ಹೇಳಿ. ಅಂದರೆ ನಮಗೆ ಹಾಲು ಜಾಸ್ತಿ ಆದಾಗ ಮಾರ್ಕೆಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ನಾವು ಹಾಲು ಕೊಡಬೇಕು ಅಂದಾಗ 8 ಕಿಲೋಮೀಟರ್ ಬರಬೇಕಿತ್ತು ಹಾಲು ತೊಗೊಂಡು. ನಾವು 8 ಕಿಲೋಮೀಟರ್ ಬಂದಾಗ ಅದ್ರ ಪೆಟ್ರೋಲ್ ಖರ್ಚಿಗೆ ಇದಕ್ಕೆ ಸಾಕಾಗ್ತಾ ಇರಲಿಲ್ಲ. ಅವಾಗ ನಾವು KMF-ನವ್ರು ಕೇಳ್ಕೊಂಡಾಗ, ಇಲ್ಲ ನಿಮ್ಮ ಹಾಲು ಇದೆ ಅಂತ ಆದರೆ ನಿಮ್ಮ ಊರಲ್ಲಿ ಒಂದು ಸಂಘ ಮಾಡಿಕೊಳ್ಳಿ, ಸಂಘಟನೆ ಮಾಡಿ ಅಂತ ಬಂತು. ಆಗ ನಾನು ಊರವ್ರನ್ನ ಹೆಂಗಸರಿಗೆಲ್ಲ ಸೇರಿಸಿ, ಇಲ್ಲ ಮಹಿಳಾ ಸಂಘ ಮಾಡೋಣ, ನಾವು ಅನುದಾನ ಎಲ್ಲ ಹೆಚ್ಚಿಗೆ ಸಿಗುತ್ತೆ KMF-ಇಂದ ಮಹಿಳಾ ಸಂಘ ಮಾಡಿದಾಗ ಅಂತ ಎಲ್ಲ ಊರ ಹೆಣ್ಮಕ್ಕಳೆಲ್ಲ ಸಪೋರ್ಟ್ ಮಾಡಿದರು. ನಾವೆಲ್ಲ ಊರೆಲ್ಲ ಓಡಾಡಿ ಶೇರ್ ಕಲೆಕ್ಷನ್ ಮಾಡಿ ಮಹಿಳಾ ಸಂಘವನ್ನೇ ಕಟ್ಕೊಂಡ್ವಿ. ಈ ಮಹಿಳಾ ಸಂಘ ಈಗ ಒಂದು 3 ವರ್ಷದ ಹಿಂದೆ ಕಟ್ಟಿದ್ದೀವಿ. ಮೊದಲು 8 ಕಿಲೋಮೀಟರ್ ಆ ಕಡೆನೇ ತಗೊಂಡು ಹೋಗಿ ಕೊಡ್ತಾ ಇದ್ವಿ. ಅದು ಸ್ವಲ್ಪ ಲಾಭ ಕಡಿಮೆ, ಎಲ್ಲರೂ ಇಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ಊರಲ್ಲಿ ಹಾಲೇ ಇರಲಿಲ್ಲ, ಎಲ್ಲ ನಮ್ಮ ಮನೆಗೆ ಬಂದು ಹಾಲು ಹೋಯ್ತಿದ್ರು. ನಂಗೆ ಹಂಗೆ ಕೊಡೋದಕ್ಕಿಂತ ಇವರು ಸ್ಕೂಲ್ ಮಾಸ್ಟರ್ ಎಲ್ಲ ತಗೊಂಡು ಹೋಗ್ತಾರೆ, ಅವ್ರು ತಗೊಂಡು ಹೋದ್ರೆ ಸಂಡೇ ಬೇಡ, ಸಟರ್ಡೆ ಬೇಡ ಹಿಂಗೆ ಹೇಳ್ತಾರೆ. ಅವಾಗ ನಮ್ಗೆ ಹಾಲು ಹೆಚ್ಚಿಗೆ ಆಗುತ್ತೆ. ಡೇರಿ ಕೊಟ್ಟರೆ ಯಾವಾಗೂ ಬೇಡ ಅಂತ ಹೇಳಲ್ಲ ಅವರು. ಅದಕ್ಕೆ 8 ಕಿಲೋಮೀಟರ್ ಹೊರಗಡೆ ತಗೊಂಡು ಹೋಗಿ ಕೊಡ್ತಾ ಇದ್ವಿ ಊರಲ್ಲಿ ಕೊಡೋದಕ್ಕಿಂತ. ಈಗ ನೀವು ಸಂಘ ಕಟ್ಟಿದ್ಮೇಲೆ ಅಲ್ಲಿಗೆ ಬರ್ತಾರೆ ಈಗ KMF-ದವರು? ಹಾಂ, ಸಂಘ ಕಟ್ಟಿದ್ಮೇಲೆ KMF ಗಾಡಿ ಬರುತ್ತೆ ಅಲ್ಲಿ ತಗೊಂಡು ಹೋಗೋದಕ್ಕೆ. ದಿನ ಒಂದು 300 ಲೀಟರ್ ಹಾಲು ಅಲ್ಲಿ ಕಲೆಕ್ಷನ್ ಆಗ್ತಾ ಇದೆ. ಈಗ ಅಲ್ಲಿ ಆ ಊರಲ್ಲಿ ಈ ಸರಿ ಅಂದ್ರೆ 35 ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯವನ್ನು ಹಾಲಿಂದ ನೇರವಾಗಿ ಪಡೆದಿದ್ದಾರೆ ರೈತರು. ಹಾಂ, ನಮ್ಮೂರಲ್ಲಿ ಎಲ್ಲರೂ ಹೈನುಗಾರಿಕೆಯಲ್ಲಿ ಇದು ಆಸಕ್ತಿಯನ್ನು ತೋರಿಸಿ ತಗೊಳ್ತಾ ಇದ್ದಾರೆ. ಈಗ 3 ವರ್ಷ ಆಯ್ತು ಈ ಸಂಘ ಕಟ್ಟಿ. ಅದಕ್ಕಿಂತ ಮುಂಚೆ ಹಾಲು ಉತ್ಪಾದನೆ ಆಗ್ತಾ ಇತ್ತು, ಬೇರೆ ಕಡೆ ಮಾರ್ತಿರ್ಲಿಲ್ವೋ, ಅಥವಾ ಹಾಲು ಉತ್ಪಾದನೆನೇ ಇರಲಿಲ್ಲ? ಹಾಲು ಉತ್ಪಾದನೆ ಕಡಿಮೆ ಇತ್ತು. ಮನೆ ಬಳಕೆಗೆ 1 ಲೀಟ್ರ್ 1/2 ಲೀಟ್ರ್ ಈ ಥರ ದನ ಕಟ್ಕೋತಾ ಇದ್ವಿ. ಈಗ ನಾನು ಮಾಡಿ ತೋರಿಸ್ದಾಗಿಂದ ಆರ್ಥಿಕವಾಗಿ ಇವಳು ದುಡಿತಾ ಇದ್ದಾಳೆ, ನಾವು ಯಾಕೆ ದುಡಿಬಾರ್ದು, ನಮ್ಮ ಹತ್ರ ಸಾಧ್ಯ ಇದೆ ಅಂತ ಎಲ್ಲ ಸಂಘಗಳಿಂದ, ಸ್ವಸಹಾಯ ಸಂಘಗಳಿಂದ ಕೂಡ ಲೋನ್ ಮಾಡಿಕೊಂಡು ತಗೊಂಡವ್ರು ಇದ್ದಾರೆ. ಆರ್ಥಿಕವಾಗಿ ಹಿಂದಿರೋರು ಕೂಡ ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡಿ ಆಕಳನ್ನು ಖರೀದಿ ಮಾಡಿದ್ದಾರೆ. ಅಂದರೆ ದೇಶಿನೋ ಅಥವಾ ನಿಮ್ಮಂತೆ ಬೇರೆ ಬೇರೆ ತಳಿ? ಜರ್ಸಿ ತಳಿ ತಗೊಂಡಿದ್ದಾರೆ. ದೇಶಿ ತಳಿ ಅಂದರೆ ಕಡಿಮೆ ಹಾಲು ಕೊಡುತ್ತೆ, ಇದು ಒಂದು ಕಂಪ್ಲೇಂಟ್ ಇದೆ. ಜರ್ಸಿನೇ ತಗೊಂಡಿದ್ದಾರೆ ಎಲ್ಲ ಮಿಶ್ರ ತಳಿಗಳ ರಾಸು. ಆರ್ತಿ ತಗೊಂಡಾಗ ಒಂದು ಸ್ವಲ್ಪ ಆರ್ಥಿಕವಾಗಿ ಈ ರೀತಿ ಹೈನುಗಾರಿಕೆ ಮಾಡಿದವರು ಮುಂದೆ ಬಂದಿದ್ದಾರೆ ಒಂದು ಸ್ವಲ್ಪ? ಇದ್ದಾರೆ, ಒಂದು 5-6 ಜನ ಆ ಥರ ಮಾಡ್ತಾ ಇದ್ದಾರೆ. ಅಂದರೆ ಆರ್ಥಿಕವಾಗಿ ಬೇಕು ಅಂತಾನೆ ಹೈನುಗಾರಿಕೆ ಆರಿಸ್ಕೊಂಡು 3-4 ಆಕಳು ಸಾಕೊಂಡು ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಮುಂದೆ ಬರೋದು ಅಂದರೆ ಕಾಸೂ ಆಗಿರಬೇಕು, ಮತ್ತು ಅದರಿಂದ ಮನೆಯ ಬೇರೆ ಬೇರೆ ಕೆಲಸಗಳಿಗೂ ಕೂಡ ಆಗಬೇಕು. ಒಂದು ಮನೆ ಕಟ್ಟೋದಾಗ್ಬೋದು, ಅಥವಾ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸೋದಾಗಿರ್ಬೋದು, ಅಥವಾ ಇನ್ನು ಒಂದು ಸ್ವಲ್ಪ ಜಮೀನು ತಗೊಳ್ಳೋನು ಆಗಿರ್ಬೋದು, ತೋಟಗಾರಿಕೆ ಮಾಡಲಿಕ್ಕೆ ಹೋಗೋದು, ಇಂಥವೆಲ್ಲ. ಹೌದು, ಆಗಿದೆ. ಹೆಣ್ಣು ಆರ್ಥಿಕವಾಗಿ ಸಬಲೀಕರಣದಲ್ಲಿ ಇದ್ದಾಳೆ ಅಂತಂದರೆ ಮನೆ ಮಕ್ಕಳು ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲದಕ್ಕೂ ಅವಳು ಪಾಲುದಾರಿಕೆ ದೊಡ್ಡದಿದೆ. ಅಲ್ಲಿ ನಮ್ಮೂರಲ್ಲಿ ಅದು ಕಾಣಿಸ್ತಾ ಇದೆ, ಒಂದು ಹೆಣ್ಣು ದುಡಿದು ತೋರಿಸಿರೋದು ಎಲ್ಲರಿಗೂ ಇದು ಅನುಕೂಲ ಆಗಿದೆ. ಅಲ್ಲಿ ಮನೆಯಲ್ಲಿರಲಿ, ನಮ್ಮ ಮನೆಯಲ್ಲೂ ಕೂಡ ಅಡಿಕೆ ಬೆಳೆ ಡಬಲ್ ಆಗ್ತಾ ಇದೆ, ಈಗ 3 ವರ್ಷದಿಂದ ಡಬಲ್ ಆಗಿದೆ. ಸಾಧ್ಯ ಆಯ್ತು ಅದು ಡಬಲ್ ಆಗಲಿಕ್ಕೆ. ಮತ್ತು ನಿಮ್ಮ ಆರ್ಥಿಕ ಒಂದು ಸಬಲೀಕರಣ ಅಥವಾ ಒಂದು ಮಟ್ಟ ಮೇಲೆ ಹೋಗಿದ್ದೀವಿ ಅನ್ನಲಿಕ್ಕೆ ಏನೇನಾಗಿದೆ ಹೇಳಿ? ಅಡಿಕೆ ಬೆಳೆಯಲ್ಲಿ ಜಾಸ್ತಿ ಆಗ್ತಾ ಇದೆ, ಒಂದು ವರ್ಷದಿಂದ ವರ್ಷಕ್ಕೆ 5-6 ಕ್ವಿಂಟಲ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಗೊಬ್ಬರ ಮನೆಗೆ ಸಿಗ್ತಾ ಇದೆ, ಎಲ್ಲ ರೀತಿ ಗಂಜಲ ಇದೆಲ್ಲ ತೋಟಕ್ಕೆ ಉಪಯೋಗ ಆಗ್ತಾ ಇದೆ. ಹಾಲಿನಿಂದ ಡೈರೆಕ್ಟ್ ಇನ್ಕಮ್ ಅಂತೂ ಬರ್ತಾ ಇದೆ. ಅಂದರೆ ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದ್ರಿಂದ 30 ಲೀಟ್ರ್ 40 ಲೀಟ್ರ್ ಹಾಲು ಹಾಕಿರೋದ್ರಿಂದ ಜಾಸ್ತಿ ಆದಾಯ ಇದೆ. ಅಂದರೆ ಖರ್ಚು ಹೋಗಲಾಗಿ ನನಗೆ ಆದಾಯ ಜಾಸ್ತಿ ಸಿಗ್ತಾ ಇದೆ, ಮತ್ತು ಸೋಷಿಯಲ್ ಆಗಿ ನನ್ನನ್ನು ಗುರುತಿಸ್ತಾ ಇದ್ದಾರೆ, ಹಿಂಗೊಂದು ಮಾಡಿದ್ದಾರೆ, ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇಲ್ಲ, ಇದು ಮಾಡಿದ್ದಾರೆ ಅನ್ನೋದನ್ನು ಊರಲ್ಲಿ ಕೂಡ ಗುರುತಿಸ್ತಾ ಇದ್ದಾರೆ, ಹೊರಗಡೆ ಕೂಡ ಗುರುತಿಸ್ತಾ ಇದ್ದಾರೆ. ಸಂಘ ಕಟ್ಟಿರೋದ್ರಿಂದ ಅನುಕೂಲ ಏನು? ಸಂಘ ಅಂದರೆ ಊರಲ್ಲಿ ಇರೋ ಹಾಲೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು, ಈಗ ಅದೊಂದು 300 ಲೀಟ್ರ್ ಹಾಲು ವೇಸ್ಟ್ ಆಗ್ತಾ ಇತ್ತು ನಮ್ಮೂರಲ್ಲಿ, ಈಗ ಅದು KMF-ಗೆ ಹೋಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಕೂಡ ಆರ್ಥಿಕವಾಗಿ ಸ್ವಲ್ಪ ಸ್ವಲ್ಪ, ಎಲ್ಲದಕ್ಕೂ ಗಂಡನ್ನೇ ಕೇಳೋದಕ್ಕಿಂತ ಸ್ವಲ್ಪ ದುಡಿತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳ ಅಕೌಂಟಿಗೆ ನಾವು ದುಡ್ಡು ಹಾಕ್ತೀವಿ. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ? ಮೆಂಬರ್ಸ್ 183 ಜನ ಇದ್ದಾರೆ. ಈಗ ಹಾಲು ಹಾಕ್ತಾ ಇರೋರು 75-80 ಜನ ಇದ್ದಾರೆ. ಈಗ ಆ ಮೆಂಬರ್ಸಿಗೆ ಏನಾದರೂ ಈಗ ಹಾಲು ಹಾಕೋರಿಗೆ ಆಗಲಿ ಸೌಲಭ್ಯ ಏನಾದರೂ ಇರುತ್ತೆ? ಹಾಂ ಇದೆ. ನಾವಂದರೆ ಸ್ಟೆಪ್ ಅಂತ ಒಂದು ಯೋಜನೆಯನ್ನು ಹಾಕ್ಕೊಟ್ಟಿದ್ದಾರೆ KMF ಧಾರವಾಡ ಒಕ್ಕೂಟದಿಂದ. ಅದರಿಂದ ಲೋನು ಕೊಡ್ತೀವಿ, 25,000 ಬಡ್ಡಿ ಇರಲ್ಲ, ಒಂದು ಇಲ್ಲ ಬಡ್ಡಿ ಇರಲ್ಲ, ಅದೇ ಹಾಲಿನ ದುಡ್ಡಲ್ಲಿ ನಾವು ಲೋನ್ ಮುರ್ಕೊಳ್ತೀವಿ. ಅದೀಗ ನಾವೊಂದು 25 ಜನಕ್ಕೆ ಕೊಡಿಸಿದ್ದೀವಿ. ಮತ್ತು ಕೃಷಿ ಸಾಲ ಅಂತ ಕೊಟ್ಟಿದ್ದೀವಿ ನಾವು, KCC ಲೋನ್ ಅಂತ ಬಂದಿದೆಯಲ್ಲ ಗೌರ್ಮೆಂಟಿಂದ, ಅದನ್ನು ಒಂದು 21 ಜನಕ್ಕೆ ಕೊಟ್ಟಿದ್ದೀವಿ. ಅದು ಬಡ್ಡಿ ಇಲ್ಲ. 3 ಲಕ್ಷದವರೆಗೆ ತಗೊಂಡವ್ರು ಇದ್ದಾರೆ, ಅದನ್ನು ಹಾಲು ಹಾಕಿದ ಆಧಾರದ ಮೇಲೆ ಕೊಡ್ತೀವಿ. ನೀವು ಹಂಗೆಲ್ಲ ಮಾಡ್ಕೊಂಡಿದ್ದೀರಿ? ಹೌದು, ನಾನು KCC ಲೋನ್ ಫಲಾನುಭವಿನೇ. ನಾನು 2 ಲಕ್ಷ ತಗೊಂಡಿದ್ದೀನಿ, ಹಾಲು ಕೌಂಟ್ ಮಾಡಿ 2 ಲಕ್ಷ ತಗೊಂಡಿದ್ದೀನಿ. ಹಾಲು ಮೇಲೆ ಕೊಡ್ತಾರೆ ಅದು. ಸಾಲ ತಗೊಂಡು ಎದಕ್ಕಾಗಿ ತಗೊಂಡಿದ್ರಿ, ಹೇಗೆ ವಿನಿಯೋಗಿಸಿದ್ರಿ? ಅದು ಸಾಲ ತಗೊಂಡು ರಾಸುಗಳ ಖರೀದಿ, ಜಮೀನಿಗೆ ಹಾಕಿದ್ದೀನಿ. ಜಮೀನು ಅಭಿವೃದ್ಧಿ ಮಾಡಲಿಕ್ಕೆ ಅಂದರೆ ನಾವು ಹುಲ್ಲೆಲ್ಲ ನಾವೇ ಬೆಳ್ಕೊಳ್ತೀವಿ. ಒಂದು 8 ಜಾತಿ ಹುಲ್ಲಿದೆ ನಮ್ಮದು, ನೇಪಿಯರು, ಸೂಪರ್ ನೇಪಿಯರು, ರೆಡ್ ನೇಪಿಯರು, ಅದನ್ನೆಲ್ಲ ನಾವೇ ಬೆಳ್ಕೊಂಡು ಮೇವು ನಾವೇ ಮಾಡ್ಕೋತೀವಿ. ಮತ್ತೆ ಡಿಪೆಂಡ್ ಆಗಿಲ್ಲ, ಗದ್ದೆ ಇಲ್ಲ ನಮ್ಮದು, ಬೆಳೆ ಹುಲ್ಲು ಮಾತ್ರ ಕೊಂಡು ತರೋದು, ಮತ್ತೆ ಯಾವುದನ್ನು ಕೊಂಡು ತರೋದು. ಒಣ ಹುಲ್ಲನ್ನು ಕೊಂಡ್ಕೊಂತೀರಿ? ಕೊಂಡು ತರ್ತೇವೆ. ಆದ್ರೆ ನಾವು ಹೆಚ್ಚಾಗಿ ಬಳಸೋದು ಹಸಿ ಹುಲ್ಲೆಲ್ಲ ಮಾಡ್ತಾ ಇದೀವಿ, ಅದಕ್ಕೆ ಲಾಭದಾಯಕ. ಮೇವು ನಮ್ಮ ಹತ್ರ ಇದ್ರೆ ಮಾತ್ರ ಲಾಭದಾಯಕವಾಗಿ ನಾವು ಮಾಡಬಹುದು. ಒಂದು 1/2 ಎಕರೆ ಆದರೂ ಆ ರೀತಿ ಇಡಬೇಕಾ? ನಾವು 1 ಎಕರೆಗೆ ಹುಲ್ಲು ಹಾಕಿದ್ದೀವಿ, ಪೂರ್ತಿ 1 ಎಕರೆಗೆ ಹಾಕಿದ್ದೀವಿ. ಒಂದು ಕಡೆಯಿಂದ ಕಟಿಂಗ್ ಮಾಡಿದಾಗೆ ಒಂದು ಕಡೆ ಬೆಳೀತಾ ಇರುತ್ತೆ ಅದು. ಅದಕ್ಕೆ ಗಂಜಲ ಇದೆಲ್ಲ ಹಾಕಿ ಗೊಬ್ಬರನೂ ವ್ಯವಸ್ಥೆ ಮಾಡ್ಕೊಂಡು ನಿರಂತರವಾಗಿ ಅದು ಬೆಳೀತಾ ಇರುತ್ತೆ. ಇದಕ್ಕೆ ಕಟಿಂಗ್ ಮಾಡ್ಕೋಂತ ಕೊನೆ ಮುಟ್ಟುತ್ತಲೇ ಹಿಂದಿನಿಂದ ಮತ್ತೆ ಬರುತ್ತೆ. ಹೌದು, ಒಂದು ಕಡೆ ಮುಗಿತಾ ಇದ್ದಂಗೆ ಮತ್ತೊಂದು ಕಡೆಯಿಂದ ಹುಲ್ಲು ಬರ್ತಾ ಇರುತ್ತೆ. ಮೇವಿನ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಮತ್ತೆ ಸೈಲೇಜನ್ನು ಬಳಸ್ತೀವಿ. ಈಗ ಸೈಲೇಜನ್ನು ಮಾಡೋದಕ್ಕೆ ಟ್ರೈನಿಂಗ್ ತಗೋಬೇಕು ಇನ್ನು ನೆಕ್ಸ್ಟು, ಮಳೆ ಕಡಿಮೆ ಆಗಲಿ ಅಂತ ಸುಮ್ಮನಿದ್ದೀವಿ, ಸೈಲೇಜನ್ನು ಬಳಸ್ತೀವಿ. ಇಷ್ಟು ದಿನ ಮಾಡಿದ್ರೆ ಸೈಲೇಜ್ ಏನಾದರೂ ಇಲ್ಲ, ಸೈಲೇಜನ್ನು ಕೊಂಡು ತರ್ತಿದ್ವಿ. ಅದು ಇಲ್ಲಿ ಕೃಷಿ ಇಲಾಖೆಯಿಂದ ಹೆಲ್ಪ್ ಮಾಡಿದ್ದಾರೆ ಆತ್ಮಾಕ್ಸಿ ಸ್ಕೀಮಲ್ಲಿ. ಇದು ಸೈಲೇಜಿಗೆ ಮಾಡೋದಕ್ಕೆ ಕೂಡ ಟ್ರೈನಿಂಗ್ ಒಕ್ಕೂಟದಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚು ಮಳೆಯಾಗುವಂಥ ಸಿದ್ದಾಪುರದಂಥ ಪ್ರದೇಶದೊಳಗೆ ಸೈಲೇಜ್ ಮಾಡ್ಬೋದಾ? ಸೈಲೇಜ್ ಅಂದರೆ ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ, ನೋಡ್ಬೇಕು. ಈಗ ನಾವು ಟ್ರೈ ಮಾಡಿ, ಅದು ಕರಡ ಅಂತ ನಮ್ಮ ಬ್ಯಾಣದಲ್ಲಿ ಬರುತ್ತಲ್ಲ ಸಣ್ಣ ಹುಲ್ಲು, ಅದರಿಂದ ಮಾಡಿದರೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡ್ಬೇಕು, ಇನ್ನು ಪ್ರಯೋಗ ಮಾಡಿ ನೋಡ್ಬೇಕು. ಮೇವು ಬೆಳೆಸೋದಂದ್ರೆ ಬರೀ ಏಕದಳ ಧಾನ್ಯದ ಮೇವನ್ನು ಬೆಳಿಬಾರ್ದು, ದ್ವಿದಳ ಧಾನ್ಯವೂ ಇರಬೇಕು. ಅದಕ್ಕೆ ಅಲಸಂದಿ ಆಗ್ಬೋದು, ಹೆಸರು ಆಗ್ಬೋದು, ಮಡಿಕೆ ಆಗ್ಬೋದು, ಉದ್ದ ಆಗ್ಬೋದು, ಕುದುರೆ ಮೆಂತೆ ಆಗ್ಬೋದು, ಇವೆಲ್ಲವೂ ಕೂಡ ಇದ್ದಾಗ ಅದಕ್ಕೆ ಸಮಗ್ರ ಪೋಷಕಾಂಶ ಸಿಗಲಿಕ್ಕೆ ಸಾಧ್ಯತೆ ಇದೆ. ಹಂಗಾಗಿ ಹಸಿಮೇವನ್ನು ಕೂಡ ಆ ರೀತಿ ಬೆಳಿಬೇಕು. ಹೌದು, ಹಸಿಮೇವನ್ನು ಬೆಳ್ಕೊಂಡಾಗ ಅದು ಪೋಷಕಾಂಶ ಚೆನ್ನಾಗಿ ಬರುತ್ತೆ. ಈಗ ಸೂಪರ್ ನೇಪಿಯರ್ ಅಂತ ನಾವು ಬೆಳೀತಾ ಇರೋದ್ರಲ್ಲಿ ಸುಕ್ರೋಸ್ ಅಂಶ ಜಾಸ್ತಿ ಇದೆ, ಅದರಿಂದ ನಮ್ದು SNF ಫ್ಯಾಟ್ ಎಲ್ಲ ಜಾಸ್ತಿ ಬರುತ್ತೆ, ಒಳ್ಳೆ ರೇಟ್ ಬರೋಕ್ಕೆ ಸಾಧ್ಯ ಆಗ್ತಾ ಇದೆ. ದ್ವಿದಳ ಧಾನ್ಯದ ಮೇವು ನಾವು ಹಾಕಿಲ್ಲ, ನಾವು ಗದ್ದೆ ಇಲ್ಲ, ನಾವು ಅದು ಪ್ರಯೋಗ ಮಾಡಿಲ್ಲ. ದಂಡಿ ಹಾಕ್ರಿ ಸ್ವಲ್ಪ, ಬಹು ವಾರ್ಷಿಕ ಚೌಗುಚೆ ಅಂತವೆಲ್ಲ ಬರ್ತಾವೆ, ದಂಡಿಗೆ ಹಾಕಿದರೆ ನೀವು ಇದ್ರ ಹಾಗೆ ಇದನ್ನ 4 ಕೆಜಿ ಕೊಟ್ಟರೆ ಅದನ್ನ 1 ಕೆಜಿ ಕೊಟ್ಟರು ಕೂಡ ಸಾಕು. ಅದು ಟ್ರೈ ಮಾಡಿ ನೋಡ್ಬೇಕೇನು. ಅಲಸಂದೆ, ಬಳ್ಳಿ ಅಲಸಂದೆ ಇರುತ್ತೆ, ಅದು ಮೇವಿಗಾಗೂ ಆಯ್ತು, ಅದರೊಳಗೆ ಕಾಯಿ ಬಂದಿದ್ದು ಅದು ಕೊಟ್ಟರು ಆಯ್ತು. ಅದು ಬೆಳಿತೀವಿ ನಾವು. ತೋಟ ಎಲ್ಲ ಕೂಡ ನಮ್ದು ಸಹಜ ಕೃಷಿಯಲ್ಲಿದೆ, ನಾವು ಕಳೆ ತೆಗೆಸಲ್ಲ, ಸಹಜ ಕೃಷಿ ಮಾಡಿರೋದ್ರಿಂದ ಅದಕ್ಕೂ ಅನುಕೂಲ ಆಗುತ್ತೆ ನಮಗೆ. ಈಗ ಮೇವಿನ ಬೀಜ ಹಾಕಿದ್ರು ಕೂಡ ತೋಟದಲ್ಲಿ ಬೆಳಿಬಹುದು. ಹಾಗಾಗಿ ತೋಟ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಹೈನುಗಾರಿಕೆಯನ್ನ ಇನ್ನೂ ವೈಜ್ಞಾನಿಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಿಮ್ಮ ತಿಳುವಳಿಕೆ 100+ ರೈತ ಮಹಿಳೆಯರಿಗೂ ಕೂಡ ಆರ್ಥಿಕವಾಗಿ ಈ ಹೈನುಗಾರಿಕೆಯನ್ನ ನಂಬಿ ಬದುಕಬಹುದು ಅಂತ ತೋರಿಸ್ಕೊಟ್ಟಂಗೂ ಆಯ್ತು. ಹೌದು, ನಾನು ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಮೆಡಿಕಲ್ ಇದರಲ್ಲಿ ರಾಸುಗಳಿಗೆ ಟ್ಯಾಗ್ ಅನ್ನು ಹಾಕ್ತಾ ಇದ್ದಾರೆ, ಈಗ ಕಿವಿಗಳಿಗೆ ಟ್ಯಾಗ್ ಹಾಕ್ತಾ ಇದ್ದಾರೆ. ಅದು ಆದಷ್ಟು ಪ್ರಯತ್ನ ಮಾಡಿ ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡಿದರೆ ಈ ರಾಸುಗಳ ಖರೀದಿ ಮಾರಾಟದಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಹೇಳೋದೊಂದು ನನ್ನ ಆಲೋಚನೆ ಇದೆ. ಅಂದರೆ ಮಧ್ಯವರ್ತಿಗಳು ಬರ್ತಾರೆ, ಈಗ 5 ಕರು ಆಗಿರುತ್ತೆ, ನೋಡೋವನಿಗೆ ಗೊತ್ತಾಗಲ್ಲ ಅದು, ಪರೀಕ್ಷೆ ಇದ್ರೆ ಅಡ್ಡಿಲ್ಲ, ಇಲ್ಲ ಅಂದರೆ 5 ಕರು ಆಗಿರೋದಕ್ಕೆ ಇಲ್ಲ ಇದು 2ನೇ ಕರು ಅಂತಾರೆ ಅವರು. ಅವನು ತಗೊಳ್ಳೋವನಿಗೆ ಮೋಸ ಆಗುತ್ತೆ ಅವಾಗ. ಆ ಕಿವಿ ಟ್ಯಾಗ್ ಹಾಕಿರೋ ನಂಬರು ಮತ್ತು ಅದು ಏಜು ಇದೆಲ್ಲ ಇರುತ್ತೆ ಟ್ಯಾಗ್ ಹಾಕಿದಾಗ. ಅದನ್ನು ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡಿದರೆ ತಿಳ್ಕದವರು ಅದನ್ನು ನೋಡಿ ಪರೀಕ್ಷೆ ಮಾಡಿ ತಗೋಬೋದಲ್ಲ. ಆ ರೀತಿ ಮಾಡಬೇಕು ಅಂತ ನಾನು ಗೌರ್ಮೆಂಟ್ ಅವರಿಗೆ ಹೇಳಿದ್ದೆ, ನಾನು ಒಕ್ಕೂಟದ ಮೀಟಿಂಗಲ್ಲಿ ಕೂಡ ಹೇಳಿದ್ದೆ ಮೊನ್ನೆ. ಅದು ನೋಡಬೇಕಿನ್ನು. ಹೆಲ್ತ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿ ಆಕಳಿಗೆ ಈಗ ಮಕ್ಕಳಿಗೆ ಹುಟ್ಟಿದಾಗ ಹೆಲ್ತ್ ಕಾರ್ಡ್ ಕೊಡ್ತಾರೆ, 5 ವರ್ಷದವರೆಗೆ ಹೆಲ್ತ್ ಕಾರ್ಡ್ ಇರುತ್ತೆ. ಅದೇ ರೀತಿ ಕರು ಹುಟ್ಟಿದಾಗ ಕೂಡ ಹೆಲ್ತ್ ಕಾರ್ಡ್, ಅದರ ಡೇಟ್ ಆಫ್ ಬರ್ತು, ಯಾವ ವ್ಯಾಕ್ಸಿನ್ ಹಾಕಿದ್ದಾರೆ, ಯಾವ ಔಷಧಿ ಕೊಟ್ಟಿದ್ದಾರೆ ಎಲ್ಲ ಇದ್ದರೆ ಮುಂದೆ ತಗೊಳ್ಳೋನಿಗೆ ಕೂಡ ಅನುಕೂಲ ಆಗುತ್ತೆ. ಅದು ನಾನು ಮೇಂಟೈನ್ ಮಾಡಿದ್ದೀನಿ, ಅದೆಲ್ಲರೂ ಮಾಡಲಿ ಹೇಳಿ. ನಾನು ನಿಮ್ಮ ಸಂಘದ ಸದಸ್ಯರು ಮಾಡಿದ್ದಾರೆ? ಸಂಘಕ್ಕೆ ಮಾಡಿಲ್ಲ, ಅಂದರೆ ಅವರು ಖರ್ಚಿನ ನೋಡಿದ್ದಾರೆ. ನಾನು ಒಕ್ಕೂಟಕ್ಕೆ ಕೇಳಿದ್ದೀನಿ, ಧಾರವಾಡ ಹಾಲು ಒಕ್ಕೂಟಕ್ಕೆ ಕೇಳಿದಾಗ ಶಂಕರ್ ಮುಖದವರು ಅದನ್ನು ಒಪ್ಪಿದ್ದಾರೆ. ಮುಂದಿನ ಹಂತದಲ್ಲಿ ನಾನು ಮಾಡಿಕೊಡ್ತೀನಿ ಹೆಲ್ತ್ ಕಾರ್ಡ್ಗಳನ್ನು, ಎಲ್ಲ ಡೇರಿ ಇದರಲ್ಲೂ ಮಾಡ್ತೀನಿ ಒಕ್ಕೂಟದಲ್ಲಿ ಅಂತ ಒಪ್ಕೊಂಡಿದ್ದಾರೆ ಅವರು. ಹೆಲ್ತ್ ಕಾರ್ಡ್ನ ಅನುಕೂಲ ಏನು? ಎಲ್ಲ ರೈತರು ಈಗ ವಿಜ್ಞಾನ ಓದಿ ಬಂದಿರಲ್ಲ, ಈಗ ಡಾಕ್ಟರ್ ಬರ್ತಾರೆ, ಯಾವುದೋ ವ್ಯಾಕ್ಸಿನ್ ಹಾಕಿ ಹೋಗ್ತಾರೆ, ಯಾವುದೋ ಔಷಧಿ ಕೊಟ್ಟು ಹೋಗ್ತಾರೆ, ಯಾವುದು ಅಂತ ಗೊತ್ತಿರಲ್ಲ. ನೆಕ್ಸ್ಟ್ ಬರೋರು ಬೇರೆ ಡಾಕ್ಟರ್ ಬರ್ತಾರೆ, ಈಗ KMFಯಿಂದ ಬರ್ತಾರೆ, ಗೌರ್ಮೆಂಟಿಂದ ಬರ್ತಾರೆ, AI ವರ್ಕರ್ ಬರ್ತಾರೆ, ಅದು ಲಕ್ಷಕ್ಕಿರಲ್ಲ. ರೈತರಿಗೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ. ಆ ಕಾರ್ಡಲ್ಲಿ ಮೆನ್ಷನ್ ಮಾಡಿದಾಗ ನಾವು ಕಾರ್ಡ್ ತೋರಿಸ್ಬೋದಲ್ಲ, ಇದು ವ್ಯಾಕ್ಸಿನ್ ಮಾಡಿದ್ದಾರೆ, ಜಂತು ಹುಳು ಇದು ಹಾಕಿದ್ದಾರೆ, ಈ ಡೇಟಿಗೆ ಹಾಕಿದ್ದಾರೆ ಅಂತ ನಾವು ಅದರ ಒಂದು ಆರೋಗ್ಯದ ಇತಿಹಾಸವೇ ಗೊತ್ತಾಗುತ್ತೆ, ಕಾರ್ಡಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಕಾರ್ಡ್ ಬೇಕು. ಒಟ್ಟಾರೆ ಒಂದು ಹೈನುಗಾರಿಕೆಯನ್ನು ನಂಬಿ ಒಂದು ಮಹಿಳೆಯರು ಅಥವಾ ಒಂದು ಕುಟುಂಬ ಹಿಂಗೆ ಆರ್ಥಿಕವಾಗಿ ಸಬಲರಾಗಿ ಒಂದು ಏನಾದರೂ ಕುಟುಂಬದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಜಾಸ್ತಿ ಮಾಡಿಕೊಂಡು ಚಂದನ್ ಮನೆ ಕಟ್ಕೊಳ್ಳೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು, ಒಳ್ಳೊಳ್ಳೆ ಬಟ್ಟೆ ಹಾಕೋದು, ಮತ್ತು ಜೀವನ ಅಂದರೆ ಖುಷಿ ಪಡಲಿಕ್ಕೆ, ಬರೀ ಕಷ್ಟಪಡೋದಲ್ಲ. ಹಾಗಾಗಿ ಆ ನಿಟ್ಟಿನೊಳಗೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಸಾಧನ ಅವ್ರಿಗೆ ತೋರಿಸ್ತಾ ಇದ್ದಾರೆ ಅಂತೇಳಿ ಅನ್ಸುತ್ತೆ. ಹೌದು, ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಮಾಡಬೇಕು, ಎಲ್ಲರೂ ಮನಸ್ಸು ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಾವು ಖುಷಿಯಿಂದ ಇದ್ದು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು ಅವರಿದ್ದು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಳ್ಳಿಯಲ್ಲಿ ಇದ್ಕೊಂಡು ಕೂಡ ಪೇಟೆ ಲೈಫನ್ನು ನಾವು ಲೀಡ್ ಮಾಡ್ಬೋದು. ಪೇಟೆ ದುಡಿಮೆ ಒಂದೇ ನಂಬ್ಕೊಂಡಿರೋದಕ್ಕಿಂತ ಹಳ್ಳಿಯಲ್ಲಿ ಅದೇ ದುಡಿಮೆಯನ್ನು ನಾನು ಮಾಡ್ತಾ ಇದ್ದೀನಿ, ನನಗೆ ಅದ್ರ ಬಗ್ಗೆ ತೃಪ್ತಿ ಇದೆ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ದುಡಿತಾನ ಅದನ್ನು ನಾನು ಇಲ್ಲಿ ಹಳ್ಳಿಯಲ್ಲಿ ದುಡಿದು ತೋರಿಸ್ತೀನಿ ನಾನು. ಹೌದು, ಅದು ತೃಪ್ತಿ ಇದೆ. ಓಕೆ, ಇಷ್ಟೆಲ್ಲನೂ ಒಂದು ಬೇರೆ ಮಹಿಳೆಯರಿಗೂ ಕೂಡ ಒಂದು ಆತ್ಮವಿಶ್ವಾಸ ತುಂಬುವಂತಹ ಮಾತುಗಳು ಸಾಧನಗಳು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಮತ್ತೆ ಒಟ್ಟಾರೆ ಈ ಹೈನುಗಾರಿಕೆ ಮಾಡುವಂಥವ್ರಿಗೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಕೂಡ ಸಾಧನೆ ಮಾಡಬೇಕು ಅನ್ನುವಂಥವ್ರಿಗೆ ಏನು ಹೇಳ್ತೀರಿ? ಮೊದಲು ಯಾವುದೇ ಇದರಿಂದ ಕೂಡ ಸಾಧನೆ ಮಾಡುವಾಗ ನಾವು ಮೊದಲು ಪ್ರಿಪ್ರೇಷನ್ನು ನಮ್ಮ ಮೆಂಟಲಿ ನಾವು ಪ್ರಿಪ್ರೇಷನ್ ಆಗಿರಬೇಕು. ನಾವು ಈ ಕೆಲಸ 4 ದಿನ ಮಾಡಿದೆ ಬಿಟ್ಟೆ ಅದು ಸಾಧನೆ ಆಗಲ್ಲ. ಸ್ವಲ್ಪ ದಿನ ಮಾಡಿದ್ಮೇಲೆ ಸ್ವಲ್ಪ ಕೈ ಸುಟ್ಕೊಳ್ಳೋದಿರುತ್ತೆ, ಅದು ಎಲ್ಲದೂ ಇರುತ್ತೆ, ಎಲ್ಲ ಕೆಲಸದಲ್ಲೂ ಇರುತ್ತೆ. ಆದರೆ ನಾವು ಶ್ರದ್ಧೆಯಿಂದ ಮಾಡಿದಾಗ ಒಂದಿನ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನಾನು ಅದನ್ನು ಅನುಭವಿಸಿ ಮಾಡಿದ್ದೀನಿ, ಪ್ರೀತಿಯಿಂದ ಮಾಡಿದ್ದೀನಿ, ಯಶಸ್ಸು ಕೂಡ ಇದೆ ನನಗೆ, ಆತ್ಮತೃಪ್ತಿ ಇದೆ ನನಗೆ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಸಾಧನಾ ಭಟ್ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಂಡವರು ಸಿದ್ದಾಪುರ ತಾಲೂಕು ಕಲ್ಕೈ ದೊಡ್ಡಮನೆಯ ಹೈನುಗಾರಿಕೆ ಸಂಘದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಸಾಧನಾ ರಾಜೇಶ್ ಭಟ್. ಸಂದರ್ಶಕರು HB ರಾಮಣಗಿ. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. रही तरीके सलहे. ಆಹಾರ ಧಾನ್ಯ ಹಾಗೂ ಬೀಜಗಳ ನಷ್ಟ ನಿಯಂತ್ರಣಕ್ಕಾಗಿ ಮುಂಜಾಗ್ರತಾ ಕ್ರಮಗಳು. ಆಹಾರ ಧಾನ್ಯ ಹಾಗೂ ಬೀಜಗಳ ಸುರಕ್ಷಿತ ದಾಸ್ತಾನು ಅತ್ಯಂತ ಅವಶ್ಯಕ. ಆದ್ದರಿಂದ ಶೇಖರಣೆಯಲ್ಲಿ ಆಗುವ ಭೌತಿಕ ಹಾಗೂ ಆರ್ಥಿಕ ನಷ್ಟವನ್ನು ಸೂಕ್ತ ಮಾರ್ಗದಲ್ಲಿ ತಿದ್ದಿಕೊಳ್ಳಬೇಕಾಗುತ್ತದೆ. ಬೆಳೆ ಮಾಗಿನೊಡನೆ ತಡಮಾಡದೆ ಕೊಯ್ಲು ಮಾಡಬೇಕು, ಇಲ್ಲದಿದ್ದಲ್ಲಿ ಬೆಳೆ ನೆಲಕೊಚ್ಚುತ್ತದೆ. ಕಾಳು ಸಿಡಿಯುವಿಕೆ, ಪಕ್ಷಿಗಳ ಕಾಟ ಇಲ್ಲವೇ ಅಕಾಲಿಕ ಮಳೆಯಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಮಾಗಿದ ತೆನೆ ಅಥವಾ ಕಾಯಿಗಳಿಗೆ ಅತ್ಯಂತ ಕಡಿಮೆ ಪ್ರಮಾಣದ ಕೀಟನಾಶಕ ಸಿಂಪಡಿಸಿದಲ್ಲಿ

ಹಾಗೂ ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧವಾಗಿರಿಸಿಕೊಳ್ಳಿ. ಶುದ್ಧ ಕುಡಿಯುವ ನೀರು, ಒಣಗಿದ ಆಹಾರ ಪದಾರ್ಥಗಳು, ಮೇಣದ ಬತ್ತಿ, ಬೆಂಕಿ ಪೊಟ್ಟಣ ಮತ್ತು ಸೀಮೆ ಎಣ್ಣೆ ಇವುಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದರ ಜೊತೆ ನಿಮ್ಮ ಅಮೂಲ್ಯವಾದ ಕಾಗದ ಪತ್ರಗಳನ್ನು ವಾಟರ್ ಪ್ರೂಫ್ ಬ್ಯಾಗ್ನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆ ಇದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಸಣ್ಣು ಬುದ್ದುಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಲತ್ತರರೆ ಮೊನ್ನೆ ಎದ್ದನು ಮಾದೂಲೆ ಮಗನೇ ಮಾಳುಗಿ ಹರಗಾಗೆ ಬರೋವನು ಮಾಳುಗಿಯರಗಾಗೆ ಬರುವನು ಮಾದೋಲೆ ಮಗನೇ ಕೈಯೋ ಕಾಲೋ ಮಾರೆ ತೊಳಿದನು ಕೈಯೋ ಕಾಲು ಮಾರೇ ತೊಳೆದನು ಮಾದೋಲೆ ಮಗನೇ ಮಾಳುಗಿ ಒಳಗಾಗೆ ನಡೆದನು ಮಾಳುಗಿ ಒಳಗಾಗೆ ನಡೆದನು ಮಾದೋಲೆ ಮಗನೇ ಲಪ್ಪನ ಕೂಡೆನಾಳುವನು ಲಪ್ಪನ ಕೂಡೆನಾಳುವನು ಮಾದೋಲೆ ಮಗನೇ ಲಕ್ಕನೊರೋ ಮನಗೆ ಹೋಗೆ ಬತ್ತಿನೋ ಲಕ್ಕನರು ಮನಗೆ ಹೋಗೆ ಬತ್ತಿ ಲಪ್ಪಲೆ ಕೇಳೋ ಮದುವಿ ಒಂದೇ ಶುದ್ಧಿ ಎಳೆ ಬತ್ತಿನೋ ಲಟ್ಟಂಬೋ ಮಾತಾಳೆಳೆನೋ ಮಾದೋಲೆ ಮಗನೇ ಕಂತೆಲೆ ಜೋ ಕುಳವೇಲಿಡಿದನೋ ಕಂತೆ ಜೋ ಕುಳವೇಲಿಡಿದನು ಮಾದೋಲೆ ಮಗನೇ ರಾಜೋ ಒಂದಂಗುಳಕ್ಕೆ ಬರೋವನೋ ರಾಜೊಂದಂಗುಳಕ್ಕೆ ಬರವನು ಮಾದೋಲೆ ಮಗನೇ ಯಾವೊಂದೆ ದಾರಿಡದೆ ನಡೀದ ಯಾವೊಂದು ದಾರಿಡದೆ ನಡೆದನು ಮಾದೋಲೆ ಮಗನೇ ಲಕ್ಕನೊರೋ ಮನಗೆ ನಡೀದನೋ ತಮ್ಮಲೆ ಬರವಾದೇ ದೂರಿಂದೇ ಕಂಡಾಳೋ ತೆಣೆಯ ನೋಡೆ ಲಚಿಯ ಬಿಡೋ ಜಾಳೋ ತೆಣೆಯ ನೊಡಚಿಯ ಬಿಡಿಸಾಳು ನಿನ್ನಲೆ ಲಕ್ಕೋ ಚೊಂಬುಗಿ ಎಲೆ ನೀರ ಕೊಡೋವಾಳು ಕಟ ನೀರೇ ಶೋಕ್ಯಾನು ಚೆಲ್ಲಾನೋ ಲೊಗೆ ಕೂತೋ ಮಾಡೀನ ತೆಣೆಗಾಗೋ ಕೇಳೆಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮ ಬಾವ ಎಲ್ಲಿ ಹೋಗಿನೇಲೆ ನಿಮ್ಮ ಬಾವನೇ ಗದ್ದೆಲೆ ಒಲ ಮನ ಕೋಗಿನೋ ಗದ್ದೆಲೆ ಕೆಲಸದಲ್ಲೇಲಿರೋವಾರೋ ಲಟ್ಟಂಬೋ ಮಾತ ಕೇಳ್ಯಾನು ನಮ್ಮಲೆ ತಮ್ಮ ಗದ್ದೆಲೆ ಒಲ ಮನಕ್ಕೆ ನಡೀದನೋ ನೆಂಟ ಬರವಾದೇ ದೂರಿಂದೇ ಕಂಡಾನೋ ಕಟ್ಟಿದ ವಾರಲ ನಿಲೋಶೀನೋ ಕಟ್ಟಿದ್ವಾರಲ ನಿಲಶೀನೋ ನಿನ್ನಲೆ ಬಾವಾಲೆ ನಂದೇಳುತ್ತೇಲೈದಾನೋ ಕಬ್ಬಿಣನೇ ಗಲವೆ ಮಡಗಿನೋ ನಿನ್ನಲೆ ಬಾವೋ ಬಾವಾಲೆ ನ್ಯಾಂಟಗೆ ಬರೋವಾರೋ ಬಾವಲೆ ನೆಂಟಾಗೆ ಎಲ್ಲಿಗಾಗೆ ಬರುವಾರೋ ಅವರ ಅಲೆ ಮನಗೆ ಬರೋವಾರೋ ಲವರಾಲೆ ಮನಗೆ ಬರುವಾರೋ ಬಾವ ನೆಂಟನೋರೋ ಮಾಡಿನ ತೆಣೆಗೋಗೆ ಕುಳೋತಾರೋ ಮಾಡಿನ ತೆಣೆಗೋಗೆ ಕುಳವಾರೋ ಬಾವ ನೆಂಟನೋರೇ ಬಾವ ಗೋಂದಿಳೆ ಕೊಡೋವಾನೋ ಕೇಳಲೋ ಕೇಳಲೋ ಬಾವಾಲೆ ನೀನೆಲೆ ಕೇಳೋ ನಾಳೆಗೆ ನಮ್ಮ ಮನೆಯಲ್ಲಿ ಮದೋವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಬಾವಾಲೆ ಕೇಳೋ ಬಾಚಿ ಹಿಂಗ ಅವೆಲ್ಲ ತರಬೇಕು ಬಾಚಿಂಗವೆಲ್ಲ ತರಬೇಕು ಬಾವಾಲೆ ಕೇಳೋ ಕೊಡಿಯಾಲೆ ಲಿಡೋವಾಕೆ ಬರಬೇಕು ಕೊಡೆಯಲೆ ಲಿಡವಾಕೆ ಬರಬೇಕು ಬಾವಾಲೆ ಕೇಳೋ ಬರಬೇಕು ಬಾವಾ ಗೆಳೆತನಕೋ ಲಟ್ಟಂಬೋ ಮಾತಾಳೆಳ್ಯಾರೋ ಬಾವ ನೆಂಟನೋರೋ ಲಕ್ಕಾಲೆಲಿದ್ದಲೆ ನಡೀದಾನೋ ಕೇಳಲೆ ಕೇಳಲೆ ಲಕ್ಕಾಲೆ ನೀನೆಲೆ ಕೇಳೆ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಲೆ ಲಕ್ಕಾಲೆ ಕೇಳೆ ಕಳಶಾಲೆ ಲಿಡೋವಾಕೆ ಬರಬೇಕೆ ಕಳಶಾಲೆ ಲಿಡವಾಕೆ ಬರಬೇಕೆ ಲಕ್ಕಾಲೆ ಕೇಳೆ ಲಕ್ಕ ಗೊಂದಿಳೆ ಕೊಡೋವಾನೋ ಒಂದೇ ಲೀಳೆಗೆ ನಾನೆಲೆ ಬರುವೋಳಲ್ಲೋ ಕೊಡಬೇಕು ಮಾನದ ಎರೋಡಿಳೆಯೋ ಕೊಡಬೇಕು ಮಾನದ ಎರಡಿಳೆ ತಮ್ಮಲೆ ಕೇಳೋ ಲಾಂಗಾದರೆ ನಾನೇ ಬರಬಹುದು ಲಾಂಗಾದರೆ ನಾನೇ ಬರಬೇನು ತಮ್ಮಲೆ ಕೇಳೋ ಕಳಶಾಲೆ ಲಿಡೋವಾಕೆ ಬರೋವಾನೋ ಲಟ್ಟಂಬೋ ಮಾತ ಕೇಳನೋಲವರ ತಮ್ಮನೇ ಕೊಡವಾಳು ಮಾನದ ಎರೋಡಿಳೆಯೋ ಕೊಡವನು ಮಾನದ ಎರಡಿಳೆಯೋ ತಮ್ಮನೇ ತಿರುಗಾಗೆ ಮನಗೆ ಬರೋವಾನೋ ತಿರುಗಾಗೆ ಮನಗೆ ಬರವಾನು ತಬರಲೆ ತಮ್ಮ ಲಪ್ಪನ ಕೋಡೆ ನಾಳೆಳೋವಾನು ಲಪ್ಪನ ಕೂಡೆ ನಾಳೆಳವಾನೋಲು ತಮ್ಮನೇ ಮದುವೆ ಒಂದೇ ಸುದ್ದಿ ಎಳೆ ಬಂದಿನೋ ಮಾವಿನ ಮಾವಿನ ಮರವೋ ಮಾವಿನ ಬರಣೋಗಿ ಮರವೋ ಮಾವಿನ ಮರ ಯಾಕೆ ತಿಗರನೆಲ್ಲೋ ಮಾವಿನ ಮರ ಯಾಕೆ ತಿಗರನೆಲ್ಲವೋ ಮಾವಿನ ಮರವೇ ತಿಗರದೆ ನೀನೇಲಿರಬ್ಯಾಡೋ ತಿಗರದೆ ನೀನೇ ಇರಬೇಡ ಮಾವಿನ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಲೆ ಮಾವಿನ ಮರವೇ ಬಾಗಿಲ ತ್ವಾರಣಕ್ಕೆ ಬರಬೇಕೆ ಬಾಗಿಲ ತ್ವಾರಣಕ್ಕೆ ಬರಬೇಕೆ ಮಾವಿನ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ಶಗಡೆ ಶಗಡೆ ಮರವೇ ಶಗಡೆಲೆ ಬರಣೋಗಿ ಮರವೋ ಶಗಡೆಲೆ ಮರ ಯಾಕೆ ತಿಗರನೆಲ್ಲೋ ಶಗಡೆ ಮರ ಯಾಕೆ ತಿಗರನೆಲ್ಲ ಶಗಡೆಲೆ ಮರವೇ ತಿಗರದೆ ನೀನೇಲಿರೋ ಬ್ಯಾಡೋ ತಿಗರದೆ ನೀನೇ ಇರಬೇಡ ಶಗಡೆಲೆ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ನೀನಿಲ್ಲದೆ ನಮಗೆ ಅರತಿಲ್ಲ ಶಗಡೆಲೆ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಲೆ ಶಗಡೆಲೆ ಮರವೇ ಲಂಗಾಳ ಶಾಪರಕ್ಕೆ ಬರಬೇಕೆ ಲುಣಗ ಲುಣಗಲ ಮರವೇ ಉಣಗಾಲ ಬರಣೋಗಿ ಮರವೇ ಉಣಗಾಲ ಮರ ಯಾಕೆ ತಿಗರನೆಲ್ಲೋ ಉಣಗಲ ಮರ ಯಾಕೆ ತಿಗರನೆಲ್ಲ ಉಣಗಾಲ ಮರವೇ ತಿಗರ ಅದೇ ನೀನೇಲಿರಬ್ಯಾಡೋ ತಿರುಗಾದೆ ನೀನೇಲಿರಬೇಡ ಜಂಬೆಲೆ ಮರವೇ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಲೆ ಉಣಗಾಲ ಮರವೇ ಮೂರು ತ ನೆಡೋವಾಕೆ ಬರಬೇಕೆ ಮೂರು ತನಡವಾಕೆ ಬರಬೇಕೆ ಜಂಬೆಲೆ ಮರವೇ ನೀನಿಲ್ಲದೆ ನಮಗೆ ಲರೋತಿಲ್ಲೋ ಲತ್ತಿ ಲತ್ತಿ ಮರವೇ ಲತ್ತಿಲೆ ಬರಣೋಗಿ ಮರವೋ ಲತ್ತಿಲೆ ಮರ ಯಾಕೆ ತಿಗರನೆಲ್ಲೋ ಲತ್ತಿ ಮರ ಯಾಕೆ